ಸಾಮಾನ್ಯ ಮೂಲಭೂತ ಸೌಕರ್ಯಕ್ಕೆ ಶೇಕಡಾ 35% ಬೆಂಬಲ ಕೊಡಲಾಗುತ್ತದೆ. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆಗೆ ಬೆಂಬಲ, ಯೋಜನಾ ವೆಚ್ಚದ ಶೇಕಡಾ 50%. ಹೆಚ್ಚಿನ ಮಾಹಿತಿಗಾಗಿ ಕೆಪೆಕ್ ಹಾಗೂ ಕೃಷಿ ಇಲಾಖೆಯನ್ನು ಸಂಪರ್ಕಿಸಿ. ಆಕಾಶವಾಣಿ ಹಾಸನ ಎಫ್ಎಂ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿಯಲ್ಲಿ ತೋಟಗಾರಿಕಾ ಬೆಳೆಗಳ ಉತ್ಪಾದನೆಯಲ್ಲಿ ಅಂಗಾಂಶ ಕೃಷಿ ತಂತ್ರಜ್ಞಾನದ ಮಹತ್ವ, ಈ ಕುರಿತು ಸೋಮನಹಳ್ಳಿ ಕಾವಲಿನಲ್ಲಿರುವ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ವಿಷಯ ತಜ್ಞರಾದ ಸೌಮ್ಯ ಶೆಟ್ಟಿಯವರೊಂದಿಗಿನ ಸಂದರ್ಶನದ ಅಂತಿಮ ಭಾಗ ಪ್ರಸಾರವಾಗಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ದೊರೆಯುವ ಸೌಲಭ್ಯಗಳು ABARK ಯೋಜನೆಯಡಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಸಾಂಕ್ರಾಮಿಕ ರೋಗಗಳು ಹಾಗೂ ಅಸಾಂಕ್ರಾಮಿಕ ರೋಗಗಳಿಗೆ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ಮಾನಸಿಕ ರೋಗಗಳಿಗೆ ಕ್ಷೇಮ ಕೇಂದ್ರಗಳಲ್ಲಿ ತಪಾಸಣೆ, ಸಲಹೆ, ಚಿಕಿತ್ಸೆ, ಆಪ್ತ ಸಮಾಲೋಚನೆ ಉಚಿತ. ಗರ್ಭಿಣಿ, ಬಾಣಂತಿ ಮತ್ತು ನವಜಾತ ಶಿಶುಗಳ ನೋಂದಣಿ, ಆರೈಕೆ, ಸಲಹೆ, ಚಿಕಿತ್ಸೆ ಉಚಿತ. ತುರ್ತು ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ ಮತ್ತು ಅವಶ್ಯವಿದ್ದರೆ ಮೇಲ್ಮಟ್ಟದ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆ. ಹೆಚ್ಚಿನ ಮಾಹಿತಿಗಾಗಿ ಉಚಿತ ಆರೋಗ್ಯ ಸಹಾಯವಾಣಿ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಿನ್ನೆಯ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಬೆಳೆಗಳ ಉತ್ಪಾದನೆಯಲ್ಲಿ ಅಂಗಾಂಶ ಕೃಷಿ ತಂತ್ರಜ್ಞಾನದ ಮಹತ್ವ, ಈ ಕುರಿತಂತೆ ಹಾಸನ ತಾಲೂಕು ಸೋಮನಹಳ್ಳಿ ಕಾವಲ್ನ ತೋಟಗಾರಿಕೆ ಸಂಶೋಧನಾ ಕೇಂದ್ರದ ವಿಷಯ ತಜ್ಞರಾದ ಸೌಮ್ಯ ಶೆಟ್ಟಿ ಅವರು ಮಾಹಿತಿಯನ್ನ ನೀಡ್ತಾ ಇದ್ರಲ್ಲ, ಬನ್ನಿ ಅದಕ್ಕೆ ಪೂರಕವಾದ ಮತ್ತಷ್ಟು ವಿಚಾರಗಳನ್ನ ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ. ಗಮನಿಸಿ, ತೋಟಗಾರಿಕೆ ಬೆಳೆಗಳ ಉತ್ಪಾದನೆಯಲ್ಲಿ ಅಂಗಾಂಶ ಕೃಷಿ ತಂತ್ರಜ್ಞಾನದ ಮಹತ್ವ, ಈ ವಿಚಾರಕ್ಕೆ ಪೂರಕವಾದ ಮತ್ತಷ್ಟು ವಿಚಾರಗಳನ್ನು ತಿಳಿಸ್ತಾ ಇದ್ದಾರೆ ಹಾಸನ ತಾಲೂಕು ಸೋಮನಹಳ್ಳಿ ಕಾವಲ್ನ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ವಿಷಯ ತಜ್ಞರಾದ ಸೌಮ್ಯ ಶೆಟ್ಟಿ ಅವರು. ಅಲಂಕಾರಿಕ ಸಸ್ಯಗಳಲ್ಲಿ ನೋಡೋದಾದ್ರೆ ಅಂಗಾಂಶ ಕೃಷಿಯ ಆರಂಭಿಕ ದಿನಗಳಲ್ಲಿ ಅಲಂಕಾರಿಕ ಸಸಿಗಳಲ್ಲೇ ಹೆಚ್ಚಿನ ಒಂದು ಸಂಶೋಧನೆ ಮಾಡಲಾಯಿತು. ಮೋರೆಲ್ ಎನ್ನುವ ವಿಜ್ಞಾನಿ ಮೊದಲಿಗೆ ಆರ್ಕಿಡ್ ಅನ್ನೋ ಏನು ಹೂ ಬರುತ್ತೆ ಅದರಲ್ಲಿ ಅಧ್ಯಯನ ಮಾಡಿ ಸಾಕಷ್ಟು ಸಸ್ಯಾಭಿವೃದ್ಧಿಗೆ ಸಂಬಂಧಿಸಿದಂತೆ ತಂತ್ರಜ್ಞಾನಗಳನ್ನ ಅವರು ಕಂಡುಹಿಡಿದ್ರು. ಸೊ ಆದ್ರಿಂದ ಈ ಮೋರೆಲ್ ಇವ್ರನ್ನ ಸೂಕ್ಷ್ಮ ಸಸ್ಯಾಭಿವೃದ್ಧಿಯ ಪಿತಾಮಹ ಅಂತ ಕರೀತಾರೆ, ಅಂದ್ರೆ ಫಾದರ್ ಆಫ್ ಮೈಕ್ರೋ ಪ್ರೊಪಗೇಷನ್. ಇನ್ನು ಅಲಂಕಾರಿ ಸಸ್ಯಗಳಂದ್ರೆ ಸಾಕಷ್ಟು ನಾವು ನೋಡಿರ್ತೀವಿ ಎಲೆ ಬಳ್ಳಿಗಳು ಬಣ್ಣ ಬಣ್ಣದ ಎಲೆಗಳಿರ್ತವೆ. ಸೊ ಇವನ್ನ ಫೋಲಿಯೇಜ್ ಕ್ರಾಪ್ಸ್ ಇರ್ತವೆ. ಇವನ್ನ ಸಾಮಾನ್ಯವಾಗಿ ಅವುಗಳ ಆಕರ್ಷಣೀಯ ಬಣ್ಣಗಳಿಗೋಸ್ಕರನೇ ಬೆಳೆಸಲಾಗುತ್ತೆ. ಈ ಫೋಲಿಯೇಜ್ ಕ್ರಾಪ್ಸ್ ಜೊತೆಗೆ ಸೇವಂತಿಗೆ, ಗ್ಲಾಡಿಯೋಲಸ್, ಜರ್ಬೆರಾ, ಆಂಥೂರಿಯಂ, ಟುಲಿಪ್ ಇಂತಹ ಹಲವಾರು ಅಲಂಕಾರಿಕ ಹೂ ಬೆಳೆಗಳನ್ನ ನಾವು ಸೂಕ್ಷ್ಮ ಸಸ್ಯಾಭಿವೃದ್ಧಿ ಮುಖಾಂತರ ನಾವು ಸಸ್ಯೋತ್ಪಾದನೆಯನ್ನ ಮಾಡಬಹುದಾಗಿದೆ. ಇಲ್ಲಿ ಸಾಮಾನ್ಯವಾಗಿ ಗಡ್ಡೆಯನ್ನ ಉಪಯೋಗಿಸ್ತಾರೆ, ಅದರಿಂದ ಅಂಗಾಂಶ ಕೃಷಿಯನ್ನ ಉತ್ಪಾದನೆ ಮಾಡಲಾಗುತ್ತೆ. ಸೊ ಹೆಚ್ಚಿನ ಅಲಂಕಾರಿಕ ಬೆಳೆಗಳಲ್ಲಿ ಮೊದಲಿಗೆ ಚಿಕ್ಕ ಗಡ್ಡೆಗಳು ಅಂತ ಬರ್ತವೆ, ಅಂದ್ರೆ ಕಾರ್ಮ್ಸ್ ಅಂತ ಬರ್ತವೆ. ಇದರಲ್ಲಿ ಅವುಗಳನ್ನು ಉತ್ಪತ್ತಿ ಮಾಡಿ ನಂತರ ಅವನ್ನ ತಂಪು ವಾತಾವರಣ ಇರುವ ಪ್ರದೇಶಕ್ಕೆ ಕಳುಹಿಸಿ ಅಲ್ಲಿ ಆ ಚಿಕ್ಕ ಗಡ್ಡೆಗಳನ್ನ ಪಡೆದು ಸಸ್ಯಾಭಿವೃದ್ಧಿಯನ್ನ ಮಾಡಲಾಗುತ್ತೆ. ಅಂಗಾಂಶ ಕೃಷಿಯ ಬಳಕೆಯಿಂದ ಸಸ್ಯೋತ್ಪಾದನೆ ಜೊತೆಗೆ ನಾವು ಹೆಚ್ಚಿನ ಒಂದು ಇಳುವರಿ ಮತ್ತು ಸದೃಢವಾದ ಹೂ ಸಸ್ಯಗಳನ್ನ ಪಡೆಯಬಹುದಾಗಿದೆ. ಇನ್ನು ತರಕಾರಿ ಬೆಳೆಗಳೆಲ್ಲ ನೋಡಿದ್ರೆ ಸಾಮಾನ್ಯವಾಗಿ ನಮ್ಗೆ ತಿಳಿದಿರೋ ಹಾಗೆ ಹೆಚ್ಚಿನ ಒಂದು ತರಕಾರಿಗಳು ಬೀಜದಿಂದನೇ ಉತ್ಪಾದಿಸ್ತಾರೆ. ಸೊ ಆ ನಿಟ್ಟಿನಲ್ಲಿ ನೋಡಿದ್ರೆ ಹೆಚ್ಚಿನ ಒಂದು ಅಂಗಾಂಶ ಕೃಷಿಯ ಬಳಕೆ ಆಗೋದಿಲ್ಲ. ಆದರೂ ಸಹ ಯಾವ ಸಸ್ಯ ಪ್ರಭೇದಗಳಲ್ಲಿ ಬೀಜೋತ್ಪಾದನೆ ಸಾಧ್ಯವಿಲ್ವೋ ಅಥವಾ ಸ್ವಪರಾಗಸ್ಪರ್ಶ ಸಾಧ್ಯ ಇಲ್ವೋ ಅಂತಹ ಸಸ್ಯಗಳನ್ನು ನಾವು ಅಂಗಾಂಶ ಕೃಷಿಯ ಮುಖಾಂತರ ಉತ್ಪಾದನೆ ಮಾಡಬಹುದು. ಇದಲ್ಲದೆ ನಮ್ಮ ಕೇಂದ್ರದಲ್ಲಿ ನಾವು ಇವಾಗ ಆಲೂಗಡ್ಡೆಯಲ್ಲಿ ನಾವು ಅಂಗಾಂಶ ಕೃಷಿಯನ್ನ ಬಳಸಿ ಸಸ್ಯೋತ್ಪಾದನೆಯನ್ನ ಮಾಡ್ತಾ ಇದ್ವಿ. ಇಲ್ಲಿ ನಾವು ಬಳಕೆ ಮಾಡ್ತಕ್ಕಂತಹ ಪ್ರಮುಖ ಉದ್ದೇಶವೆಂದ್ರೆ ಇಲ್ಲಿ ನಾವು ಏನು ಅಂಗಾಂಶ ಕೃಷಿಗೆ ಸಸಿಯನ್ನು ಉಪಯೋಗಿಸ್ತೀವಿ, ಮೂಲ ಸಸಿ ಅದು G0 ಆಗಿರುತ್ತೆ. ಅಂದ್ರೆ ಮೂಲ ಸಸಿಗಳು ಬ್ರೀಡರ್ ಸೀಡ್ದು ಆಗಿರ್ತವೆ. ಬೆಳೆವರ್ಧಕ ಬೀಜದ ಗಡ್ಡೆಯಿಂದ ಬಂದಂತಹ ಕಂಡುಗಳಿಂದ ನಾವು ಸಸ್ಯಾಭಿವೃದ್ಧಿಯನ್ನು ಮಾಡ್ತೇವೆ. ಇದರ ಪ್ರಮುಖ ಪ್ರಯೋಜನಗಳಂದ್ರೆ, ಒಂದು, ಈ ಸಸಿಗಳು ತದ್ರೂಪಿಯಾಗಿರ್ತವೆ, ಕೊನೆ ಹಂತದವರೆಗೂ ಅದೇ ಗುಣಮಟ್ಟದ್ದಾಗಿರುತ್ತೆ. ಇನ್ನೊಂದು, ನಾವು ಹಾಸನದಲ್ಲೇ ಇದ್ದು ನಾವು ಆಲೂಗಡ್ಡೆ ಬೀಜದ ಗಡ್ಡೆಯನ್ನ ಉತ್ಪಾದನೆ ಮಾಡಬಹುದಾಗಿದೆ. ಸೊ ಇದಲ್ಲದೆ ಟೊಮ್ಯಾಟೊ ಮತ್ತು ಶತಾವರೆಯಲ್ಲೂ ಸಹ ನಾವು ಅಂಗಾಂಶ ಕೃಷಿಯ ಬಳಕೆಯನ್ನ ಮಾಡಲಾಗುತ್ತೆ. ಸೊ ನಮ್ಮ ಕೇಂದ್ರದಲ್ಲಿ ನಾವು ಈ ಆಲೂಗಡ್ಡೆ ಯಾವ ರೀತಿಯಾಗಿ ಅಂಗಾಂಶ ಕೃಷಿಯನ್ನ ಬಳಸ್ತಾ ಇದೀವಿ ಅಂದ್ರೆ, ಟೆಸ್ಟ್ ಟ್ಯೂಬ್ ಅಲ್ಲಿ ನಮ್ಗೆ ಮೂಲ ಸಸಿಗಳು ಬರ್ತವೆ. ಅಂದ್ರೆ ಅವರು ಬೀಜದ ಗಡ್ಡೆಯಿಂದ ಕಣ್ಣುಗಳನ್ನ ಪ್ರತ್ಯೇಕಿಸಿ ಟೆಸ್ಟ್ ಟ್ಯೂಬ್ಗಳಲ್ಲಿ ಎರಡು ಸಸಿ ಉತ್ಪಾದನೆ ಮಾಡ್ತಾರೆ. ಅವನ್ನ ನಾವು ಬಳಸಿ ಸಬ್ ಕಲ್ಚರಿಂಗ್ ಅಂತ ಏನ್ ಹೇಳ್ತೀವಿ, ಅಂದ್ರೆ MS ಮಾಧ್ಯಮವನ್ನ ನಮ್ಮ ಕೇಂದ್ರದಲ್ಲಿ ನಾವು ತಯಾರಿಸ್ತಾ ಇದೀವಿ. ಪ್ರತಿ ಒಂದು ದಿನದಲ್ಲಿ 120 ಬಾಟಲ್ಗಳನ್ನ ನಾವು ತಯಾರಿಸ್ತೀವಿ. ಸೊ ಅದಕ್ಕೆ 4 ಲೀಟರ್ ಮಾಧ್ಯಮ ಬೇಕಾಗುತ್ತೆ. ನಾನು ಆಗ್ಲೇ ತಿಳಿಸ್ಕೊಟ್ಟ ಹಾಗೆ MS ಮಾಧ್ಯಮವನ್ನ ಬಳಸಿ ನಾವು ಆಲೂಗಡ್ಡೆಯ ಅಂಗಾಂಶ ಕೃಷಿಯಿಂದ ಸಸ್ಯೋತ್ಪಾದನೆಯನ್ನ ಮಾಡ್ತಾ ಇದೀವಿ. ಸೊ ಇಲ್ಲಿ MS ಮಾಧ್ಯಮಕ್ಕೆ ಪ್ರಮುಖವಾಗಿ 4 ಸೊಲ್ಯೂಷನ್ ಬರ್ತವೆ. ನಾವು ಯಾವ ರೀತಿಯಾಗಿ ಮಣ್ಣಿನಲ್ಲಿ ಸಸ್ಯೋತ್ಪಾದನೆಗೆ ಏನು ಬೀಜ ಹಾಕಿದ ತಕ್ಷಣ ಅದು ಪೋಷಣೆಗೋಸ್ಕರ ಯೂರಿಯಾ ಪೊಟ್ಯಾಶ್ ಎಲ್ಲ ಹಾಕ್ತೀವೋ ಅದೇ ರೀತಿಯಾಗಿ ಪ್ರಯೋಗಾಲಯದಲ್ಲಿ ನಾವು ಏನು ಸಸಿ ಬರಕ್ಕೆ ನಾವಲ್ಲಿ ಪೋಷಕಾಂಶಗಳನ್ನ NPK ಆಮೇಲೆ ಪ್ರಮುಖ ಪೋಷಕಾಂಶಗಳು, ಮೈನರ್ ಪೋಷಕಾಂಶಗಳು, ಮಿನರಲ್ಸ್, ವಿಟಮಿನ್ಸ್, ಖನಿಜಾಂಶಗಳನ್ನ ಸೂಕ್ಷ್ಮ ಪ್ರಮಾಣದಲ್ಲಿ ಅವಕ್ಕೆ ಮಾಧ್ಯಮಕ್ಕೆ ಸೇರಿಸಿ ಪೋಷಣೆಯನ್ನ ಮಾಡ್ತೀವಿ. ಸೊ ನಿರ್ದಿಷ್ಟ ಒಂದು 15 ದಿನದ ಕಾಲಾವಕಾಶದಲ್ಲಿ ನಾವು ಅವನ ಗ್ರೋತ್ ಚೇಂಬರ್ ನಲ್ಲಿ ಇಟ್ಟಾಗ ನಮ್ಗೆ ಸಸಿಗಳು ಸಿದ್ಧ ಆಗ್ತವೆ. ಈ ಸಸಿಗಳನ್ನ ನಾವು ನರ್ಸರಿಗೆ ಒಯ್ಯಬಹುದು. ಅಲ್ಲಿ ನಾವು ತಾಯಿ ಮಡಿಗಳಲ್ಲಿ, ಮದರ್ ಬೆಡ್ಸ್ ಅಂತ ಏನ್ ಹೇಳ್ತೀವಿ, ಅಲ್ಲಿ ನಾವು ಸಸ್ಯೋತ್ಪಾದನೆಯನ್ನ ಮಾಡಬಹುದು. ಆ ಸಸಿಗಳಿಂದ ಬಂದಂತಹ ಚಿಗುರುಗಳನ್ನ ಕಟ್ ಮಾಡಿ ನಾವು ಕುಡಿಕಾಂಡ ಸಸಿಗಳನ್ನ ಉತ್ಪಾದಿಸಬಹುದು. ರೈತರು ಮತ್ತೆ ನರ್ಸರಿದಾರರು ನಮ್ಮ ಕೇಂದ್ರಕ್ಕೆ ಭೇಟಿ ನೀಡಬಹುದು. ನಮ್ಮ ಪ್ರಯೋಗಾಲಯದಲ್ಲಿ ಯಾವ ರೀತಿ ನಾವು ಅಂಗಾಂಶ ಕೃಷಿಯಿಂದ ಸಸ್ಯಾಭಿವೃದ್ಧಿ ಮಾಡ್ತೇವೆ ಅಂತ ಸಹ ತಿಳ್ಕೊಳ್ಬಹುದಾಗಿದೆ. ಯಾವುದೇ ಒಬ್ಬ ಕೃಷಿಕ ಈ ಅಂಗಾಂಶ ಕೃಷಿಯನ್ನ ಬಳಕೆಯನ್ನ ಮಾಡಿಕೊಂಡು ತನ್ನ ಬೆಳೆಗಳನ್ನ ಬೆಳಿಬೇಕು ಅಂತ ಹೇಳಿ ತಾವೊಬ್ಬರು ವಿಜ್ಞಾನಿಯಾಗಿ ಯಾಕೆ ಬಯಸ್ತೀರಿ? ಈಗ ನೋಡಿ, ನಾನು ಆಗ್ಲೇ ಹೇಳ್ದಾಗೆ ಪ್ರಮುಖ ಏನು ಅಂಗಾಂಶ ಕೃಷಿಯ ಪ್ರಯೋಜನಗಳೇನೆಂದ್ರೆ, ಮೊದಲನೇದಾಗಿ ಇಲ್ಲಿ ರೋಗ ಮುಕ್ತವಾದಂತಹ ಸಸಿಗಳನ್ನ ನಾವು ಪಡಿಬಹುದಾಗಿದೆ. ಆಮೇಲೆ ಏನು ಒಂದೇ ರೀತಿಯಾಗಿ ಬೆಳವಣಿಗೆ ಹೊಂದಿರುವಂತಹ, ಆಮೇಲೆ ನಮಗೆ ಯಾವ ತಳಿ ಬೇಕು ಆ ತಳಿಯ ಸಸಿಗಳನ್ನ ನಾವು ಪಡಿಬಹುದಾಗಿದೆ. ಈಗ ಉದಾಹರಣೆಗೆ ಆಲೂಗಡ್ಡೆಯಲ್ಲಿ ತಗೊಂಡ್ರೆ, ನಮ್ಗೆ ಇಲ್ಲಿ ಕುಫ್ರಿ ಹಿಮಾಲಿನಿ ತಳಿಗೆ ಹೆಚ್ಚಿನ ಬೇಡಿಕೆ ಇದೆ. ಆದ್ರೆ ನಮ್ಗೆ ಅದು ಬೀಜದ ಗಡ್ಡೆ ಸಿಗೋದಿಲ್ಲ. ಆದ್ರೆ ಈ ಅಂಗಾಂಶ ಕೃಷಿಯ ಮುಖಾಂತರ ನಮ್ಗೆ ಯಾವ ತಳಿ ಬೇಕೋ ಆ ತಳಿಯ ಸಸಿಯ ಉತ್ಪಾದನೆಯನ್ನ ನಾವು ಪ್ರಯೋಗಾಲಯದಲ್ಲಿ ಮಾಡಿಬಿಟ್ರೆ ಆ ಸಸಿಗಳಿಂದ ನಾವು ಬೀಜದ ಗಡ್ಡೆಯನ್ನ ಪಡಿಬಹುದಾಗಿದೆ. ಇದು ಇದರದ ಪ್ರಮುಖ ಪ್ರಯೋಜನವಾಗಿದೆ. ಅಲ್ಲದೆ ಈ ಅಂಗಾಂಶ ಕೃಷಿಯ ಬಳಕೆಯಿಂದ ಏನಿದೆ, ನಾವು ನಮ್ಮ ಪ್ರಯೋಗಾಲಯದಲ್ಲಿ ವರ್ಷ ಪೂರ್ತಿ ಸಸಿಗಳನ್ನ ತಯಾರಿಸಬಹುದಾಗಿದೆ. ಇದು ಒಂದು ಪ್ರಮುಖವಾದ ಪ್ರಯೋಜನ. ಇದಲ್ಲದೆ ಸಸಿಗಳೆಲ್ಲ ಒಂದೇ ರೀತಿ ಬೆಳವಣಿಗೆ ಹೊಂದಿರೋದ್ರಿಂದ ನಾವು ಇಳುವರಿಯಲ್ಲಿಯೂ ಸಹ ಹೆಚ್ಚಿನ ಒಂದು ಏನು ಯಾವ ವ್ಯತ್ಯಾಸವನ್ನು ನಾವು ಕಾಣೋದಿಲ್ಲ. ಅದಲ್ಲದೆ ಇನ್ನು ಕೆಲವು ಬೆಳೆಗಳಲ್ಲಿ ರಟೂನ್ ಕ್ರಾಪ್ ಅಂತ ಹೇಳ್ತೀವಿ, ಕಟಾವು ಮಾಡಿದ್ಮೇಲೂ ನಾವು ಏನು ಪುನಃ ಗಿಡಗಳನ್ನ ಆ ಭಾಗಗಳಿಂದ ಪಡಿಬಹುದಾಗಿದೆ. ಸೊ ಅಂಗಾಂಶ ಕೃಷಿಯಿಂದ ಬಂದಂತಹ ಬಾಳೆ ಬೆಳೆಯಲ್ಲಿ ನೀವು ಅದನ್ನ ಕಟಾವು ಮಾಡಿದ್ರು ಸಹ ಅದು ನೆಕ್ಸ್ಟ್ ಏನು ರಟೂನ್ ಕ್ರಾಪ್ ಆಗಿ ಬೆಳೆಸ್ತೀವಿ. ಸೊ ಪುನಃ ನಾವು ಅದನ್ನ ಮಾಡಬಹುದಾಗಿದೆ. ಸೊ ಪ್ರಮುಖವಾಗಿ ಅಂಗಾಂಶ ಕೃಷಿಯಿಂದ ನಾವು ನಮಗೆ ಬೇಕಾದಂತಹ ತಳಿಯ ಆಮೇಲೆ ವರ್ಷ ಪೂರ್ತಿ ಸಸಿಗಳನ್ನ ನಾವು ರೋಗ ಮುಕ್ತ ಸಸಿಗಳನ್ನ ಪಡಿಬಹುದಾಗಿದೆ. ಈ ಅಂಗಾಂಶ ಕೃಷಿನಲ್ಲಿ ಸಾಮಾನ್ಯವಾಗಿ ಏನಾದರೂ ಸಮಸ್ಯೆಗಳು ಉಂಟಾಗುತ್ತಾ? ಸಮಸ್ಯೆಗಳು ಉಂಟಾದ್ರೆ ಅದಕ್ಕೆ ಪರಿಹಾರ ಇದೆಯೋ ಹೇಗೆ? ಹೌದು, ಅಂಗಾಂಶ ಕೃಷಿ ನಾವು ಇದನ್ನ ಪ್ರಯೋಗಾಲಯದಲ್ಲಿ ಮಾಡೋದ್ರಿಂದ ಕೆಲವು ಸಮಸ್ಯೆಗಳು ಇಲ್ಲಿ ಬರ್ತವೆ. ಮೊದಲನೇದಾಗಿ ನಾವು ಇಲ್ಲಿ ಸಸ್ಯದ ಒಂದು ಭಾಗದಿಂದ ಸಸ್ಯಾಭಿವೃದ್ಧಿಯನ್ನು ಮಾಡೋದ್ರಿಂದ ಏನು ನಾವು ಸಸ್ಯ ಭಾಗವನ್ನು ಕಿತ್ತು ಮಾಧ್ಯಮದಲ್ಲಿ ಪೋಷಣೆಯನ್ನು ಮಾಡ್ತೀವಿ, ಅಲ್ಲಿ ಫಿನಾಲಿಕ್ ಕಾಂಪೌಂಡ್ಸ್ ಅಂತ ಏನ್ ಹೇಳ್ತೀವಿ ಅಂದ್ರೆ ರಾಸಾಯನಿಕಗಳು ರಿಲೀಸ್ ಆಗಿ ಅಲ್ಲಿ ಬ್ರೌನಿಂಗ್ ಆಗೋ ಸಾಧ್ಯತೆಗಳು ಹೆಚ್ಚಾಗುತ್ತೆ. ಅಂದ್ರೆ ಕಂದು ಬಣ್ಣಕ್ಕೆ ತಿರುಗಿ ಕಪ್ಪಾಗುವ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಸೊ ಇದನ್ನ ತಡೆಗಟ್ಟಕ್ಕೆ ನಾವು ಕೆಲವು ರಾಸಾಯನಿಕಗಳು ಚಾರ್ಕೋಲ್ ಅಥವಾ ಪಿವಿಪಿ ಅನ್ನ ಹಾಕಬೇಕಾಗುತ್ತೆ, ಅಥವಾ ಅಸ್ಕಾರ್ಬಿಕ್ ಸಿಟ್ರಿಕ್ ಆಮ್ಲಗಳನ್ನ ಮಾಧ್ಯಮಕ್ಕೆ, ಏನು ಪೋಷಣೆಗೆ ನೀವು ಸಿದ್ಧಪಡಿಸಿರ್ತೀರಿ ಆ ಮಾಧ್ಯಮಕ್ಕೆ ಸೇರಿಸಬೇಕಾಗುತ್ತೆ. ಇದು ಸಾಮಾನ್ಯವಾಗಿ ಬಾಳೆಹಣ್ಣಿನಲ್ಲಿ ಪ್ರಮುಖವಾಗಿ ಇದನ್ನ ಮಾಡಲೇಬೇಕು, ಇಲ್ಲಾಂದ್ರೆ ಸಸ್ಯಾಭಿವೃದ್ಧಿಗೆ ಇದು ತಡೆಯನ್ನ ಉಂಟು ಮಾಡುತ್ತೆ. ಇದಲ್ಲದೆ ನಾವು ಸಸ್ಯದ ಏನು ಭಾಗವನ್ನು ಬೇರ್ಪಡಿಸ್ತೀವಿ ಸ್ವಾಟ್ ಸಕ್ಕರ್ಸ್ನ, ಅವಾಗಲೇ ಅದನ್ನ ಸಿಸ್ಟಿನ್ ದ್ರಾವಣದಲ್ಲಿ ಅದ್ದಿದ್ ಬಿಟ್ರೆ ನೆಕ್ಸ್ಟ್ ನಾವು ಅದನ್ನ ಡೈರೆಕ್ಟ್ ಆಗಿ ಮಾಧ್ಯಮದಲ್ಲಿಟ್ಟು ಪೋಷಿಸಬಹುದು. ಇದಲ್ಲದೆ ಇನ್ನೊಂದು ಪ್ರಮುಖ ಏನು ಸಮಸ್ಯೆ ಬರಬಹುದು ಅಂದ್ರೆ, ಕೆಲವೊಂದು ಸಾರಿ ಹೆಚ್ಚು ನೀರಿನ ಅಂಶ ಮತ್ತು ಕಡಿಮೆ ಲಿಗ್ನಿಫಿಕೇಶನ್ ಇಂದ ಸಸಿಗಳು ಸ್ವಲ್ಪ ದುರ್ಬಲವಾಗಿಬಿಡ್ತವೆ, ಅಂದ್ರೆ ಫ್ರೆಜೈಲ್ ಆಗಿಬಿಡ್ತವೆ. ಸೊ ಇದಕ್ಕೆ ಏನ್ ಮಾಡ್ಬೇಕಾಗುತ್ತಂದ್ರೆ, ನಾವು ಅಂಗಾಂಶ ಕೃಷಿಯ ಒಂದು ಏನು ಮಾಧ್ಯಮವನ್ನ ತಯಾರಿಸ್ತೀವಿ, ಅದರಲ್ಲಿ ಪೋಷಕಾಂಶಗಳು ಮತ್ತೆ ಏನು ಗ್ರೋತ್ ರೆಗ್ಯುಲೇಟರ್ಸ್ ಬಳಸ್ತೀವಿ, ಅವುಗಳ ಪ್ರಮಾಣ ನಿರ್ದಿಷ್ಟವಾಗಿ ಇರೋ ಹಾಗೆ ನಾವು ನೋಡ್ಕೋಬೇಕು. ಇದಲ್ಲದೆ ಏನು ಬಾಟಲ್ಸ್ನ ನಾವು ಇಟ್ಟಿರ್ತೀವಿ, ಸಾಮಾನ್ಯವಾಗಿ ಆಲೂಗಡ್ಡೆ ಸಸ್ಯಾಭಿವೃದ್ಧಿಗೆ ನಾವು 200 ml ಏನು ಉಪ್ಪಿನಕಾಯಿ ಬಾಟಲ್ಸ್ ಬರುತ್ತೆ ಅದನ್ನ ನಾವು ಉಪಯೋಗಿಸ್ತೀವಿ, ಗ್ಲಾಸಿಂದ ಬೋರೋಸಿಲ್ ಬಾಟಲ್ಸ್ ಯೂಸ್ ಮಾಡ್ತೀವಿ. ಸೊ ಬಾಟಲ್ಗಳ ಮಧ್ಯೆ ಸ್ವಲ್ಪ ಗಾಳಿ ಆಡುವಂತಿರ್ಬೇಕು. ಆಮೇಲೆ ಆದಷ್ಟು 15 ದಿನಕ್ಕೊಮ್ಮೆ ಏನು ಅದು ಸಸಿ ಬಂದಿರುತ್ತೆ ಅದನ್ನ ನಾವು ಒಂದು ಮದರ್ ಬೆಡ್ಗೆ ಹಾಕಬೇಕು, ಇಲ್ಲಾಂದ್ರೆ ಪುನಃ ಪ್ರಯೋಗಾಲಯದಲ್ಲಿ ಮತ್ತೆ ಫ್ರೆಶ್ ಆಗಿ ಮಾಧ್ಯಮವನ್ನ ಮಾಡಿ ಅದನ್ನ ಮಲ್ಟಿಪ್ಲೈ ಮಾಡಬೇಕು. ಇದರಿಂದ ಏನಾಗುತ್ತಂದ್ರೆ ಸಬ್ ಕಲ್ಚರಿಂಗ್ ಮಾಡ್ತಾ ಇರೋದ್ರಿಂದ ಮಾಧ್ಯಮದ ಕ್ಷಿಪ್ರಗತಿಯಲ್ಲಿ ಏನು ಅದು ಕಪ್ಪಾಗೋದಾಗಿರ್ಬಹುದು ಅಥವಾ ಅದರಲ್ಲಿ ಏನಾದರೂ ಕಂಟಾಮಿನೇಷನ್ ಬರೋದಾಗಿರ್ಬಹುದು, ಫಂಗಲ್ ಗ್ರೋತ್ ಅಂತ ಹೇಳ್ತೀವಿ ಶಿಲೀಂಧ್ರಗಳ ಬೆಳೆ, ಇವುಗಳನ್ನೆಲ್ಲ ನಾವು ತಡೆಗಟ್ಟಬಹುದು. ಅದಲ್ಲದೆ ವಾರಕ್ಕೊಮ್ಮೆ ಡಿಸ್ಇನ್ಫೆಕ್ಷನ್ ನ ಹಾಕಬೇಕಾಗುತ್ತೆ, ಅಂದ್ರೆ ಫಾರ್ಮಾಲ್ಡಿಹೈಡ್ ಮತ್ತೆ ಪೊಟಾಷಿಯಂ ಪರ್ಮಾಂಗನೇಟ್ ಅಂತ ರಾಸಾಯನಿಕಗಳು ಬರುತ್ತೆ, ಅವನ್ನ ನೀವು ವಾರಕ್ಕೊಮ್ಮೆ ಪ್ರಯೋಗಾಲಯದಲ್ಲಿ ಇಟ್ಟು ರೋಗ ಮುಕ್ತಗೊಳಿಸ್ತಾ ಇರಬೇಕು. ಆಮೇಲೆ ನೀವು ಪ್ರಯೋಗಾಲಯದಲ್ಲಿ ಇದ್ದೀರಾ ಅಂದ್ರೆ ಆದಷ್ಟು ಯಾರನ್ನು ಒಳಕ್ಕೆ ಹೋಗದೆ ಇರೋ ಹಾಗೆ ನೋಡ್ಕೊಂಡು ಅದನ್ನ ಕ್ರಿಮಿಮುಕ್ತ ವಾತಾವರಣ ಮೇಂಟೈನ್ ಮಾಡಬೇಕಾಗುತ್ತೆ, ಅಂದ್ರೆ ನಿರ್ವಹಿಸಬೇಕಾಗುತ್ತೆ. ಈ ತರಹದ ಒಂದು ಅಂಗಾಂಶ ಕೃಷಿಯ ಸಸ್ಯಗಳ ಅಭಿವೃದ್ಧಿ ಎಲ್ಲೆಲ್ಲಿ ನಡೆದಿದೆ, ನಮ್ಮ ರೈತರಿಗೆ ಎಲ್ಲಾ ತರಹದ ಗಿಡಗಳು ಕೂಡ ಎಲ್ಲಿ ಸಿಗುತ್ತೆ? ಈಗ ಓವರ್ಆಲ್ ಆಗಿ ನಾವು ನೋಡೋದಾದ್ರೆ ವಿಶ್ವದಾದ್ಯಂತ ಆಲ್ಮೋಸ್ಟ್ 58% ಆರ್ಕಿಡ್ ಹೂಗಳದ್ದೇ ಸಸ್ಯಾಭಿವೃದ್ಧಿ ಅಂಗಾಂಶ ಕೃಷಿದಾಗುತ್ತೆ. ಅದು ಬಿಟ್ರೆ 36% ಹೂ ಮತ್ತು ಅಲಂಕಾರಿಕ ಎಲೆಗಿಡಗಳಾಗ್ತವೆ. ಅದು ಬಿಟ್ರೆ 15% ಹಣ್ಣಿನ ಬೆಳೆಗಳು, 10% ತರಕಾರಿ ಮತ್ತೆ 6% ಅಷ್ಟು ತೋಟಪಟ್ಟಿ ಬೆಳೆಗಳಲ್ಲಿ ಸಸ್ಯಾಭಿವೃದ್ಧಿಗಾಗಿ ಅಂಗಾಂಶ ಕೃಷಿಯನ್ನ ಅಳವಡಿಸಲಾಗುತ್ತೆ. ಇನ್ನು ನಮ್ಮ ಭಾರತ ದೇಶದಲ್ಲಿ ನೋಡೋದಾದ್ರೆ ಹೆಚ್ಚಿನದಾಗಿ ಒಂದು ಹಣ್ಣಿನ ಬೆಳೆ ಮತ್ತು ಅಲಂಕಾರಿಕ ಬೆಳೆಗಳ ಸಸ್ಯಾಭಿವೃದ್ಧಿಗಾಗಿ ಈ ಅಂಗಾಂಶ ಕೃಷಿಯ ಬಳಕೆ ಆಗುತ್ತೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಔದ್ಯೋಗಿಕವಾಗಿ ಅಂಗಾಂಶ ಕೃಷಿಯನ್ನ ಸಸ್ಯೋತ್ಪಾದನೆಗೆ ಜೊತೆಗೆ ಮೌಲ್ಯವರ್ಧಿತ ಉತ್ಪನ್ನಗಳು, ಅಂದ್ರೆ ನಾನು ಆಗ್ಲೇ ತಿಳಿಸ್ಕೊಟ್ಟಾಗೆ ಔಷಧೀಯ ಮತ್ತು ಸುಗಂಧ ಭರಿತ ಸಸ್ಯಗಳು ಏನು ಹೊರಸೂಸ್ತವೆ, ಅದರ ಎಣ್ಣೆ ಆಗಿರಬಹುದು ಅಥವಾ ರಾಸಾಯನಿಕಗಳಾಗಿರಬಹುದು, ಸೆಕೆಂಡರಿ ಮೆಟಾಬೊಲೈಟ್ಸ್ ಅಂತ ಏನ್ ಹೇಳ್ತೀವಿ, ಅವುಗಳನ್ನ ತ್ವರಿತಗತಿಯಲ್ಲಿ ಮತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದಿಸಲು ಬಳಕೆ ಮಾಡಲಾಗುತ್ತೆ. ಇನ್ನು ನಮ್ಮ ದೇಶದಲ್ಲಿ ಹಲವು ಕಂಪನಿಗಳು ತಮ್ಮ ಪ್ರಯೋಗಾಲಯದಲ್ಲಿ ಅಂಗಾಂಶ ಕೃಷಿಯನ್ನು ಅಳವಡಿಸಿಕೊಂಡು ವಿವಿಧ ತೋಟಗಾರಿಕೆ ಬೆಳೆಗಳನ್ನ ಸಸ್ಯಾಭಿವೃದ್ಧಿ ಮಾಡ್ತಾರೆ. ಸಾಮಾನ್ಯವಾಗಿ ಬಾಳೆ, ದಾಳಿಂಬೆ, ಶುಂಠಿ, ಲಿಂಬು, ಅಲೋವೆರಾ ಮತ್ತೆ ತೊಂಡೆಕಾಯಿ ಅಂತ ತರಕಾರಿ ಬೆಳೆಗಳಲ್ಲಿ ಯಶಸ್ವಿಯಾಗಿ ಮಾಡ್ತಾ ಇದೆ. ಪ್ರಮುಖವಾದ ಕಂಪನಿಗಳಂದ್ರೆ ಅಂಗಾಂಶ ಕೃಷಿಯಿಂದ ಸಸ್ಯಾಭಿವೃದ್ಧಿ ಮಾಡುವಂತಹ ಕಂಪನಿಗಳನ್ನ ನಾವು ನೋಡಿದ್ರೆ ಹಿಮಾಲಯನ್ ಸೀಡ್ಸಲ್ ಸಿಗುತ್ತೆ, ಜೈನ್ ಇರಿಗೇಷನ್ ಕಂಪನಿ ಆಗಿರಬಹುದು, ಅಥವಾ ಗುಜರಾತ್ನಲ್ಲಿ ದೇಸಿ ಎಗ್ರೋ ಇನ್ಫ್ರಾ ಆಗಿರಬಹುದು, ಅರ್ಣಾ ಎಗ್ರಿ ಬಯೋಟೆಕ್, ಅಂಬಿಕಾ ಎಗ್ರೋ, ಇನ್ನು ನಮ್ಮ ಕರ್ನಾಟಕದಲ್ಲಿ ನೋಡಿದ್ರೆ SM ಪ್ಲಾಂಟ್ ಪ್ರೊಡಕ್ಷನ್ ಆಗಿರಬಹುದು, ಹೈಬ್ರಿಡ್ ಎಗ್ರಿ ಬಯೋಟೆಕ್, ಕೃತಿಕಾ ಬ್ಲಾಸಮ್ಸ್, ಇವೆಲ್ಲ ಪ್ರಮುಖವಾದ ಅಂಗಾಂಶ ಕೃಷಿಯಿಂದ ಸಸಿಗಳನ್ನು ಉತ್ಪಾದನೆ ಮಾಡಿ ಅವನ್ನ ರೈತರಿಗೆ ಮಾರುಕಟ್ಟೆಗೆ ಲಭ್ಯ ಮಾಡ್ತಿರುವಂತಹ ಪ್ರಮುಖವಾದ ಕಂಪನಿಗಳಾಗಿದ್ದೇವೆ. ಇನ್ನು ಅಂಗಾಂಶ ಕೃಷಿಯಿಂದ ಬಂದಂತಹ ಸಸಿಗಳ ಮಾರಾಟ ಬೆಲೆ ಸಾಮಾನ್ಯವಾಗಿ ಕಂಪನಿಯಿಂದ ಕಂಪನಿಗೆ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಇದಕ್ಕೆ ಪ್ರಮುಖವಾದ ಕಾರಣ ಅಂದ್ರೆ ಉತ್ಪಾದನಾ ವೆಚ್ಚ, ಸಾಗಾಟದ ವೆಚ್ಚ ಮತ್ತು ತಳಿಯ ಬೇಡಿಕೆ. ಆಮೇಲೆ ಸಸಿ ಯಾವ ಹಂತದಲ್ಲಿ ನೀವು ಅದನ್ನ ಪರ್ಚೇಸ್ ಮಾಡ್ತಾ ಇದ್ರೆ, ಕೊಳ್ತಾ ಇದ್ರ ಅನ್ನೋದು ಪ್ರಮುಖವಾಗಿರುತ್ತೆ. ಆಮೇಲೆ ಉತ್ಪಾದನಾ ಪ್ರದೇಶದಿಂದ ನೀವು ಎಷ್ಟು ದೂರದಲ್ಲಿ ಅದನ್ನ ಬಳಸ್ತಾ ಇದ್ದೀರಾ, ಸೊ ಆ ಎಲ್ಲಾ ವೆಚ್ಚಗಳನ್ನ ಗಮನದಲ್ಲಿ ಇರಿಸಿಕೊಂಡು ಅದರ ಮಾರ್ಕೆಟ್ ಪ್ರೈಸ್ ಅಂತ ಏನ್ ಹೇಳ್ತೀವಿ, ಮಾರುಕಟ್ಟೆ ಬೆಲೆ ನಿರ್ಧಾರವಾಗಿರುತ್ತೆ. ಉದಾಹರಣೆ ನಾವು ತಗೊಂಡ್ರೆ ಈಗ ಬಾಳೆ ಸಸಿಯಲ್ಲಿ G9 ರೂಪಾಯಿ ಆಗಿದ್ರೆ ಏಲಕ್ಕಿ ಬಾಳೆಗೆ 22 ರೂಪಾಯಿ ಸಿಗುತ್ತೆ. ಸೊ ಬೆಲೆಗಳನ್ನ ಕಾಲಕ್ರಮೇಣ ಬೇಡಿಕೆಗನುಗುಣವಾಗಿ ತಮ್ಮ ಉತ್ಪಾದನಾ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬದಲಾಯಿಸ್ತಾ ಇರ್ತವೆ. ಸೊ ಓವರ್ಆಲ್ ಆಗಿ ನಾವು ನೋಡಿದ್ರೆ ಸಸ್ಯ ಅಂಗಾಂಶ ಕೃಷಿ ತೋಟಗಾರಿಕೆ ಬೆಳೆಗಳಲ್ಲಿ ಸಸ್ಯಾಭಿವೃದ್ಧಿ ಜೊತೆಗೆ ಸಂರಕ್ಷಣೆ ಮತ್ತು ಬೆಳೆ ಸುಧಾರಣೆಗಾಗಿ ವ್ಯಾಪಕವಾಗಿ ಬಳಕೆಯಾಗುವಂತಹ ಒಂದು ತಂತ್ರಜ್ಞಾನವಾಗಿದೆ. ಇನ್ನು ನಮ್ಮ ಕೇಂದ್ರದಲ್ಲಿ ಆಲೂಗಡ್ಡೆ ಏನು ಬಾಟಲ್ನ ನಾವು ತಯಾರಿಸಿದ್ದೀವಿ. ನಾವು ಸಸಿಗಳನ್ನ ಸಾಮಾನ್ಯ 2 ವರ್ಷದಿಂದ ಮಾಡ್ತಾ ಇದೀವಿ. ಹೋದ ವರ್ಷ ನಾವು ನರ್ಸರಿದಾರರಿಗೆ ಮತ್ತೆ ರೈತರಿಗೆ ಫ್ರೀ ಆಫ್ ಕಾಸ್ಟ್ ಅಂದ್ರೆ ಡೆಮಾನ್ಸ್ಟ್ರೇಷನ್ಗೋಸ್ಕರ, ಪ್ರಾತ್ಯಕ್ಷಿಕೆಗೋಸ್ಕರ ಅವುಗಳನ್ನ ಹಾಗೆ ಕೊಟ್ಟಿದ್ವಿ. ಈ ಸರ್ತಿ ಇಚ್ಛಿತ ರೈತರು ಅಥವಾ ನರ್ಸರಿದಾರರು ಯಾರಾದ್ರೂ ನಮ್ಮ ಹತ್ರ ಬಂದು ಅಂಗಾಂಶ ಕೃಷಿಯ ಆಲೂಗಡ್ಡೆ ಸಸಿಗಳನ್ನ ತಗೊಳ್ತೀವಿ ಅಂದ್ರೆ ನಮ್ಮ ಕೇಂದ್ರಕ್ಕೆ ಬಂದು ಸಂಪರ್ಕಿಸಬಹುದು. ನಿಮ್ಗೆ ನಿಗದಿತ ಪ್ರೈಸ್ ಏನು ಆಕ್ಚುಲಿ ಇವಾಗ ಬಾಟಲ್ ಸಮೇತ ಅಂದ್ರೆ 75 ರೂಪಾಯಿ ಆಗುತ್ತೆ. ಆದ್ರೆ ಇವಾಗ ರೈತರಿಗೋಸ್ಕರ ಏನು ಲಭ್ಯ ಇದೆಯೋ ನಮ್ಮ ವಿಶ್ವವಿದ್ಯಾಲಯದ ನಿರ್ಧಾರಿತ ಬೆಲೆಯ ಅನುಸಾರ ನಾವು ಅದನ್ನ ಕೊಡ್ತೀವಿ. ಆಮೇಲೆ ಇದರ ಅಂಗಾಂಶ ಕೃಷಿಯಲ್ಲಿ ಆಸಕ್ತ ನರ್ಸರಿದಾರರು ಯಾರಾದ್ರೂ ಇದ್ರೆ ಅಥವಾ ಇದ್ರ ಬಗ್ಗೆ ಈ ತಂತ್ರಜ್ಞಾನದ ಬಗ್ಗೆ ಯಾವ ರೀತಿ ಮಾಡ್ತಾರೆ ವಿಧಾನವನ್ನು ತಿಳ್ಕೊಬೇಕು ನೋಡ್ಬೇಕು ಅಂತ ಇದ್ರೆ ಆಸಕ್ತಿ ಉಳ್ಳವರು ನಮ್ಮ ಕೇಂದ್ರಕ್ಕೆ ಭೇಟಿ ಕೊಡಬಹುದಾಗಿದೆ. ಒಟ್ಟಾರೆ ನಮಗೆ ಅರ್ಥ ಆಗ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಈ ಅಂಗಾಂಶ ಕೃಷಿ ಅಂತ ಹೇಳಿದ್ರೆ ಇದು ಬೇಡಿಕೆಯನ್ನ ಆಧರಿಸಿ ಮಾಡ್ತಾ ಇರತಕ್ಕಂತ ಒಂದು ಕೃಷಿ. ನಮಗೆ ಯಾವ ಜಾತಿಯ ಅಥವಾ ಯಾವ ಬೆಳೆಯ ಸಸ್ಯಗಳು ಬೇಕು ಅನ್ನುವಂಥದ್ದನ್ನ ನಾವು ಬೇಡಿಕೆಯನ್ನ ಮೊದಲು ಸಲ್ಲಿಸಬೇಕಾಗುತ್ತೆ. ಆನಂತರ ನಮಗೆ ಬೇಕಾದಂತಹ ಗಿಡಗಳನ್ನ ಉತ್ಪಾದನೆಯನ್ನ ಮಾಡಿ ಕೊಡ್ತಾರೆ. ಈ ನಿಟ್ಟಿನಲ್ಲಿ ಎಷ್ಟು ದಿವಸ ಮುಂಚಿತವಾಗಿ ನಾವು ನಮ್ಮ ಬೇಡಿಕೆಯನ್ನ ಸಲ್ಲಿಸಬೇಕಾಗುತ್ತೆ ಅಂತ ಅಂದ್ರೆ, ಸಸಿಗಳನ್ನ ಉತ್ಪಾದನೆ ಮಾಡಲಿಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ ಸರಾಸರಿ? ಸಾಮಾನ್ಯವಾಗಿ ಈಗ ನಮ್ಮ ಕೇಂದ್ರದಲ್ಲಿ ನೋಡಿದ್ರೆ, ನಾವು ನಮ್ದು ಆಲೂಗಡ್ಡೆ ಸಂಶೋಧನಾ ಕೇಂದ್ರ ಆಗಿರೋದ್ರಿಂದ ನಾವು ಆಲೂಗಡ್ಡೆ ಅಂಗಾಂಶ ಕೃಷಿಯ ಸಸ್ಯ ಅಭಿವೃದ್ಧಿ ಮಾಡ್ತಾ ಇದ್ವಿ. ನಮ್ಗೆ ಇವಾಗ ಆಲೂಗಡ್ಡೆಯಲ್ಲಿ 2 ರೀತಿ ಬೇಡಿಕೆ ಬರುತ್ತೆ. ಒಂದು ಬಾಟ್ಲಿ ಸಸಿ ಅಂದ್ರೆ ಅಂಗಾಂಶ ಕೃಷಿಯಿಂದ ತಯಾರಿಸಿದಂತಹ ಬಾಟ್ಲಿ ಸಸಿನ ನರ್ಸರಿದಾರರು ಬೇಡಿಕೆ ಮಾಡ್ತಾರೆ. ಇನ್ನೊಂದು ಪ್ರೋಟ್ರೇಗಳು ಅಂದ್ರೆ ಅದರಲ್ಲಿ ನಾವು ಕುಡಿಕಾಂಡ ಸಸಿಗಳನ್ನ ಹಾಕಿ ಕೊಟ್ಟಿರ್ತೀವಿ. ಸೊ ಎರಡೂ ರೀತಿ ಬೇಡಿಕೆ ಬರುತ್ತೆ. ಇನ್ನು ಬಾಟಲ್ ಸಸಿ ಬೇಕು ಅನ್ನುವಂತ ಹೇಳುವವರು 20 ದಿನ ಮುಂಚೆ ನಮ್ಗೆ ಹೇಳ್ಬೇಕು. ಅವರು ಈಗ ಬೇಡಿಕೆ ಇಡ್ತಾ ಇದಾರಂದ್ರೆ ಅವರು ತಮ್ಮ ಹೊಲದಲ್ಲಿ ಅಥವಾ ನರ್ಸರಿಗಳಲ್ಲಿ ಬೆಡ್ನ ಎಲ್ಲ ರೆಡಿ ಮಾಡಿ ಇಟ್ಟಿರ್ಬೇಕು. ಇಲ್ಲಿ ತಗೊಂಡು ಹೋದ ತಕ್ಷಣ ಅದನ್ನ ಜಾಸ್ತಿ ದಿನ ಇಡಕ್ಕಾಗಲ್ಲ. ಒಂದ್ಸತಿ ಬಾಟ್ಲಿಯಿಂದ ಸಸಿ ತೆಗ್ದ್ಮೇಲೆ ಅವತ್ತವ್ರು ಅದನ್ನ ನಾಟಿ ಮಾಡ್ಬಿಡ್ಬೇಕು ತಾಯಿ ಮಡಿಗಳಲ್ಲಿ. ಹಾಗಾಗಿ ನೀವು ಬೇಡಿಕೆ ಇವಾಗ ಕೊಡ್ತಾ ಇದಾರಂದ್ರೆ ನಿಮ್ಗೆ ಸ್ವಲ್ಪ ಅಂದಾಜಿರ್ಬೇಕು 20 ದಿನದಲ್ಲಿ ಏನೇನು ಅದಕ್ಕೆ ಬೇಕಾಗಿರುತ್ತೆ. ತಾಯಿ ಮಡಿಗಳು ಕೊಕ್ಕೊಪಿಟ್ಟ ಎಲ್ಲ ಹಾಕಿ ಬೆಡ್ಗಳನ್ನ ರೆಡಿ ಮಾಡೋದೆಲ್ಲ ನೀವು ಮಾಡಿ ಬಿಟ್ಟಿರ್ಬೇಕು. ಇಲ್ಲಿಂದ ತಗೊಂಡೋಗಿ ಅವತ್ತೇ ಇಲ್ಲ ಅಟ್ಲೀಸ್ಟ್ ಮರುದಿನ ಆ ಸಸಿಗಳನ್ನ ಬಾಟ್ಲಿಯಿಂದ ತೆಗೆದು ಏನು ಅದು ಅಂಟ್ಕೊಂಡಿರುತ್ತೆ ಮಾಧ್ಯಮ ಅದನ್ನ ನೀರಿನಲ್ಲಿ ಭವಿಷ್ಯ ಸ್ವಲ್ಪ ಹಾಕಿ ಬಿಡಿಸ್ಕೋಬೇಕು. ಅಂದ್ರೆ ಅದನ್ನ ರೋಗ ಮುಕ್ತವಾಗಿಸ್ಬೇಕು. ಆಮೇಲೆ ಮೀಡಿಯಾ ಎಲ್ಲ ಮುಗಿದಾದ ತಕ್ಷಣ ಏನು ಅದು ಸಸಿ ಬರುತ್ತೆ ಅದನ್ನ 7.5x7.5 ಬರುತ್ತೆ ಮದರ್ ಬೆಡ್ ಅಲ್ಲಿ ಸ್ಪೇಸಿಂಗ್. ಆ ಇದರಲ್ಲಿ ನೀವು ನಾಟಿ ಮಾಡ್ತಾ ಹೋಗ್ಬೇಕು. ನೀವು ನಾಟಿ ಮಾಡಿದ 20 ದಿನದೊಳಗೆ ಅದು ಚೆನ್ನಾಗಿ ಬಂದ್ಬಿಡುತ್ತೆ ಟಿಪ್ ಕಟಿಂಗ್ಗೆ. ಸೊ ಆದ್ರಿಂದ ನಮ್ಗೆ ಏನಂದ್ರೆ ಬೇಡಿಕೆ ನೀವು 20 ದಿನ ಮುಂಚೆನೆ ಕೊಟ್ರೆ ನಮ್ಗೆ ಇಲ್ಲಿ ಮಾಡಕ್ಕೂ ಅನುಕೂಲ ಆಗುತ್ತೆ. ಆಮೇಲೆ ನಿಮಗೂ ಸಹ ಪೂರ್ವ ಸಿದ್ಧತೆಗಳನ್ನ ಮಾಡ್ಕೊಳ್ಳಕ್ಕೂ ಸಹಾಯ ಆಗುತ್ತೆ. ಇನ್ನು ಪ್ರೋಟ್ರೇಗಳು ಬೇಕು ಅಂತ ಹೇಳುವ ರೈತರು 1 ತಿಂಗಳು ಮುಂಚೆ ನಮ್ಗೆ ಹೇಳ್ಬೇಕು. ಇನ್ನು ಈಗ ಬರೋ ಮೇಲೆ ಮುಂಗಾರಿನಲ್ಲಿ ನೀವು ಹಾಕ್ತಿರಂದ್ರೆ ನೀವು ಮಾರ್ಚ್ ಕೊನೆ ಅಥವಾ ಏಪ್ರಿಲ್ ಮೊದಲನೇ ವಾರದೊಳಗೆ ನಮ್ಗೆ ತಿಳಿಸ್ಬೇಕು. ನಮ್ಗೆ ಇಷ್ಟು ಬೇಡಿಕೆ ಇದೆ, ನಮ್ಗೆ ಇಷ್ಟು ಪ್ರೋಟ್ರೆ ಅಥವಾ ಇಷ್ಟು ಎಕರೆಗೆ ಇಷ್ಟು ಬೇಕು ಅಂತ ನೀವು ನಮ್ಮ ಕೇಂದ್ರಕ್ಕೆ ಭೇಟಿ ಕೊಟ್ಟು ನಿಮ್ಮ ಹೆಸರು ವಿಳಾಸ ಎಲ್ಲ ಕೊಟ್ಟು ಹೋದ್ರೆ ನಾವು ನಿಮ್ಗೆ ಮತ್ತೆ ಪುನಃ ಕರೆ ಮಾಡಿ ಲಭ್ಯವಿರುವ ಸಸಿಗಳನ್ನ ಕೊಡುವ ವ್ಯವಸ್ಥೆ ಮಾಡ್ತೀವಿ. ಈ ಒಂದು ಅಂಗಾಂಶ ಕೃಷಿಯನ್ನ ಎಲ್ಲಾ ಬೆಳೆಗಳಿಗೂ ಕೂಡ ವಿಸ್ತರಿಸಲಿಕ್ಕೆ ಸಾಧ್ಯ ಆಗೋದಿಲ್ವಾ? ಎಲ್ಲಾ ಬೆಳೆಗಳಿಗೂ ಮಾಡಬಹುದು ಸರ್. ನಾನು ಆಗ್ಲೇ ಹೇಳ್ಕೊಟ್ಟಾಗೆ ಸಾಮಾನ್ಯವಾಗಿ ಇದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಅಂದ್ರೆ ಈಗ ಬೀಜದಿಂದನೇ ಸಸಿ ಬರ್ತಾ ಇದೆ ಅಂದ್ರೆ ನಾವು ಅಂಗಾಂಶ ಕೃಷಿಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ. ಆದ್ರೆ ಕೆಲವೊಂದು ಸಸಿಗಳಲ್ಲಿ ನಾನು ತಿಳಿಸ್ಕೊಟ್ಟಾಗೆ ಎಲ್ಲಿ ಜರ್ಮಿನೇಷನ್ ಪ್ರಾಬ್ಲಮ್ ಇರುತ್ತೋ ಅಂದ್ರೆ ಬೀಜದಿಂದ ಸಸಿನ ಪಡೆಯೋದು ಸಾಧ್ಯ ಇರಲ್ವೋ ಅಥವಾ ಎಂಬ್ರಿಯೋ ಅಂತ ಏನ್ ಹೇಳ್ತೀವಿ ಭ್ರೂಣದ ಏನಾದ್ರೂ ಸಮಸ್ಯೆ ಇದ್ರೆ ಅಥವಾ ಪರಾಗಸ್ಪರ್ಶ ಕ್ರಿಯೆ ಸಾಧ್ಯ ಇಲ್ಲ ಅಂದ್ರೆ ಅಥವಾ ಕಾಡಿನಲ್ಲಿ ಏನಾದ್ರೂ ಬೆಳೀತಾ ಇದೆ ಅದರಲ್ಲಿ ಆ ಬೀಜದಿಂದ ಸಸ್ಯಾಭಿವೃದ್ಧಿ ಸಾಧ್ಯ ಇಲ್ಲ ಅಂತಹ ಪರಿಸ್ಥಿತಿಗಳಲ್ಲಿ ನಾವು ಇದನ್ನ ಮಾಡಬಹುದಾಗಿದೆ. ಬಟ್ ಒಟ್ಟಾರೆಯಾಗಿ ನೋಡಿದ್ರೆ ಅಂಗಾಂಶ ಕೃಷಿಯಿಂದ ಸಸ್ಯಾಭಿವೃದ್ಧಿ ಮಾಡಬಹುದು. ಆದ್ರೆ ಇದ್ರ ಬೆಲೆ ಜಾಸ್ತಿ ಆಗಿರೋದ್ರಿಂದ ಅಂದ್ರೆ ಪ್ರಯೋಗಾಲಯದಲ್ಲಿ ನಿರ್ದಿಷ್ಟ ವಾತಾವರಣವಿಟ್ಟು ಮತ್ತೆ ಅವಕ್ಕೆಲ್ಲ ಬೇಕಾದಂತ ಪೋಷಕಾಂಶಗಳು ರಾಸಾಯನಿಕಗಳಿಗೆ ಹೆಚ್ಚಿನ ಒಂದು ಬೆಲೆ ಇರೋದ್ರಿಂದ ವಾಣಿಜ್ಯ ದೃಷ್ಟಿಯಿಂದ ಬೀಜದಿಂದನೇ ಸಾಮಾನ್ಯವಾಗಿ ಸಸಿ ಬಂದ್ರೆ ಈ ತಂತ್ರಜ್ಞಾನದ ಅಷ್ಟು ಅಗತ್ಯ ಇರೋದಿಲ್ಲ. ಉದಾಹರಣೆಗೆ ಆಲೂಗಡ್ಡೆಯಲ್ಲಿ ನಮ್ದು ಆಲೂಗಡ್ಡೆ ಬೀಜೋತ್ಪಾದನೆಗೋಸ್ಕರ ನಾವು ಬಂದಾಗ ಆವಾಗ ಗುಣಮಟ್ಟದಂತಹ ತದ್ರೂಪಿಯ ನಮ್ಗೆ ಬೇಕಾದಂತಹ ಸಸಿಗಳು ಬೇಕಂದ್ರೆ ಅಂಗಾಂಶ ಕೃಷಿ ಒಂದು ಒಳ್ಳೆಯ ತಂತ್ರಜ್ಞಾನ ಅಂತ ಹೇಳ್ಬೋದಾಗಿದೆ. ಆಲೂಗಡ್ಡೆಗೆ ಸಂಬಂಧಪಟ್ಟ ಹಾಗೆ ಕಳೆದ 2 ವರ್ಷದಿಂದ ಸಾಕಷ್ಟು ಪ್ರಯೋಗಗಳು ನಿಮ್ಮ ಕೇಂದ್ರದಲ್ಲಿ ನಡೀತಾ ಇದ್ದಾವೆ. ಅದನ್ನ ತಾವಾಗ್ಲೇ ಹೇಳಿದಾಗೆ ಪ್ರಾತ್ಯಕ್ಷಿಕೂ ಕೂಡ ಸಾಕಷ್ಟು ಕೃಷಿಕರಿಗೆ ನೀವು ನೀಡಿದ್ರಿ, ಪ್ರತಿಸ್ಪಂದನ ಹೇಗಿದೆ ಕೃಷಿಕರಿಂದ? ಹೌದು, ತುಂಬಾ ಚೆನ್ನಾಗಿದೆ. ಬಹಳಷ್ಟು ಜನ ನರ್ಸರಿದಾರರು ಬಂದು ನಮ್ಗೆ ಮತ್ತೆ ಹೇಳಿದ್ರು ತುಂಬಾ ಚೆನ್ನಾಗಿ ಬಂದಿದೆ ಸಸಿ ಅಂತ. ಕೆಲವೊಬ್ರು ಮತ್ತೆ ಲಾಸ್ಟ್ ಟೈಮ್ ಸಿಗದೆ ಇರೋರು ಈ ಸರ್ತಿ ಬಂದು ಹೆಸರನ್ನ ಕೊಟ್ಟು ಹೋಗಿದ್ದಾರೆ. ಆಲ್ರೆಡಿ ನಮ್ಮ ಹತ್ರ ಲಿಸ್ಟ್ ಇದೆ ತುಂಬಾ ದೊಡ್ಡದು, ಇಷ್ಟು ಸಸಿಗಳು ಬೇಕು ಅಂತ ಇವಾಗ ನಮ್ಗೆ ಬರ್ತಾನೆ ಇರ್ತಾರೆ. ಬೇರೆ ಬೇರೆ ಮಾಧ್ಯಮ ಮುಖಾಂತರ ಎಲ್ಲ ಗೊತ್ತಾಗ್ಬಿಟ್ಟಿದೆ ಇಲ್ಲಿ ಕೇಂದ್ರದಲ್ಲಿ ಮಾಡ್ತಾ ಇದಾರೆ ಆಲೂಗಡ್ಡೆದು ಅಂತ. ಸೊ ಅದರ ಪ್ರಕ್ರಿಯೆ ತುಂಬಾ ಚೆನ್ನಾಗಿದೆ. ನಮ್ಮ ಕೇಂದ್ರದಲ್ಲಿ ನಾವು ಆ ಪ್ರಯೋಗಾಲಯದಿಂದ ಹಿಡಿದು ಅದೇನು ಬೀಜದ ಗಡ್ಡೆ ಬರುತ್ತೆ ಅಲ್ಲಿಯವರೆಗೂ ಎಲ್ಲಾ ಹಂತಗಳನ್ನ ನಾವು ದಾಟಿದೀವಿ. ಎಲ್ಲದರಲ್ಲೂ ನಮ್ಗೆ ಯಶಸ್ಸು ಸಿಕ್ಕಿದೆ. ಇನ್ನು ಕೊನೆಯ ಅದೊಂದು ಏನು ಉಳಿದಿದೆ ಅಂದ್ರೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಒಂದು 3 ವರ್ಷ ಸತತ ಒಂದು ಪ್ರಯೋಗ ಆಗ್ಬೇಕು. ಈಗ 2 ವರ್ಷ ಆಗಿದೆ, ಅಂದ್ರೆ ಹೊಲದಲ್ಲಿ ಅದು ಯಾವ ರೀತಿಯಾಗಿ ಬರುತ್ತೆ, ಏನಾದ್ರೂ ಗುಣಮಟ್ಟದಲ್ಲಿ ವ್ಯತ್ಯಾಸ ಇದೆಯಾ, ಅದೆಲ್ಲ ಸ್ವಲ್ಪ ಪ್ರಯೋಗಗಳು ಆಗ್ಬೇಕಾಗಿದೆ. ಸೊ ಆ ಹಂತದಲ್ಲಿ ಇದೀವಿ. ಅದು ಬಿಟ್ರೆ ನಾವು ಪ್ರಯೋಗಾಲಯದ ಸಸ್ಯ ಅಭಿವೃದ್ಧಿ ಆಗಿರ್ಬಹುದು, ಪಾಲಿಹೌಸ್ ಅಲ್ಲಿ ಟಿಪ್ ಕಟಿಂಗ್ ಕುಡಿಕಾಂಡಗಳನ್ನ ತಯಾರಿಸಲಾಗಿರ್ಬಹುದು, ಅದೆಲ್ಲ ನಾವು ಬಹಳ ಯಶಸ್ವಿಯಾಗಿ ಮಾಡಿದೀವಿ. ಆಮೇಲೆ ನಮ್ಮಲ್ಲಿ ಬಂದಂತಹ ಸಸಿಗಳನ್ನೇ ನಾವು ನಾಟಿ ಮಾಡಿ ಉತ್ತಮ ಒಂದು ಇಳುವರಿಯನ್ನು ಸಹ ನಾವು ಲಾಸ್ಟ್ ಕೊನೆಯ ರಬಿಯಲ್ಲಿ ಪಡೆದ್ವಿ. ಅದಕ್ಕೆ ಸಂಬಂಧಿಸಿದಂಗೆ ನಾವು ಒಂದು ದೊಡ್ಡ ಮಟ್ಟದ ಕ್ಷೇತ್ರೋತ್ಸವವನ್ನು ಹಮ್ಮಿಕೊಂಡಿದ್ವಿ. ಬಹಳಷ್ಟು ಸುತ್ತಮುತ್ತಲ ರೈತರು ಬಂದು ಅದ ಎಲ್ಲ ಬೆಳೆಯನ್ನ ವೀಕ್ಷಿಸಿದ್ರು. ಅದೇ ರೀತಿ ಒಂದು ಗಿಡದಿಂದ ಬಂದಂತಹ ಗಡ್ಡೆಗಳನ್ನು ಸಹ ವೀಕ್ಷಿಸಿದ್ರು. ಕುಫ್ರಿ ಹಿಮಾಲಿನಿಯಲ್ಲಿ ಸಾಮಾನ್ಯವಾಗಿ ಒಂದು ಗಿಡದಿಂದನೇ 15-20 ಗಡ್ಡೆಗಳು ಬಂದಿದ್ವು. ಬಹಳಷ್ಟು ರೈತರು ಅದ ನೋಡಿ ಸಂತಸವನ್ನ ವ್ಯಕ್ತಪಡಿಸಿದ್ರು. ಅಂಗಾಂಶ ಕೃಷಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕವನ್ನ ಮಾಡುವಂತದ್ದು ಹೇಗೆ? ನಮ್ಮ ಮೊಬೈಲ್ ಸಂಖ್ಯೆ 88-6-7-93-1894. ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 88-6-7-93-1894. ಇದಲ್ಲದೆ ಕ್ಷೇತ್ರಕ್ಕೆ ಭೇಟಿ ಕೊಡುವವರು ನಮ್ಮ ಸೋಮನಹಳ್ಳಿ ಕಾವಲಲ್ಲಿ ಫಾರಂ ಇದೆ, ತೋಟಗಾರಿಕೆ ಸಂಶೋಧನೆ ಮತ್ತು ವಿಸ್ತರಣಾ ಕೇಂದ್ರ ಅಂತ ಹೇಳಿದ್ರೆ ಹಾಸನಲ್ಲಿ ನೀವು ಬರಬಹುದು, ಅಲ್ಲಿಗೂ ಕೂಡ ಬರಬಹುದು. ನೀವು ನೋಡಬಹುದು ನಮ್ದಲ್ಲಿ ಪ್ರಯೋಗಾಲಯ ಆಲ್ರೆಡಿ ನಾವು ಮಾಡ್ತಾ ಇದೀವಿ, ಸಸ್ಯ ಅಭಿವೃದ್ಧಿಯನ್ನ ನೀವು ಕಾಣಬಹುದಾಗಿದೆ. ಒಳ್ಳೆದು ಸೋಮ್ಯಶೆಟ್ಟಿ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಅಂಗಾಂಶ ಕೃಷಿಯ ಮಹತ್ವ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನು ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ತೋಟಗಾರಿಕೆ ಬೆಳೆಗಳ ಉತ್ಪಾದನೆಯಲ್ಲಿ ಅಂಗಾಂಶ ಕೃಷಿ ತಂತ್ರಜ್ಞಾನದ ಮಹತ್ವ ಈ ಕುರಿತಂತೆ ಹಾಸನ ತಾಲೂಕು ಸೋಮನಹಳ್ಳಿ ಕಾವಲ್ನ ತೋಟಗಾರಿಕೆ ಸಂಶೋಧನಾ ಕೇಂದ್ರದ ವಿಷಯ ತಜ್ಞರಾದ ಸೌಮ್ಯ ಶೆಟ್ಟಿ ಅವರೊಂದಿಗಿನ ಮಾತುಕತೆಯ ಅಂತಿಮ ಭಾಗ ಕೇಳಿದರೆ, ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ನಾಳಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಹೇಗಿದ್ದಾರೆ ನಿಮ್ಮತ್ತೆ? ಯಾವ ಆಸ್ಪತ್ರೆಗೆ ಸೇರಿಸಿದ್ರಿ? ಈಗ ಹುಷಾರಾಗ್ತಾ ಇದಾರೆ ಕಣೆ, ಡಾಕ್ಟರ್ ದೇವರ್ ಹಾಗ್ ಬಂದು ಸಹಾಯ ಮಾಡಿದ್ರು. ಅಂದ್ರೆ ದುಡ್ಡು ಕಾಸು ಏನು ಖರ್ಚಿಲ್ಲ ಅನ್ನು? ಸರ್, ಯಾಕೆ ಹೇಳ್ದೆ, ನಮ್ಮತ್ತೆನ ಚೆಕಪ್ ಗೆ ಅಂತ ಕರ್ಕೊಂಡು ಹೋದಾಗ ಡಾಕ್ಟರ್ ಮತ್ತೆ ಆಸ್ಪತ್ರೆ ಸಿಬ್ಬಂದಿ ABARK ಕಾರ್ಡ್ ಮಾಡಿಸೋದಕ್ಕೆ ಸಹಾಯ ಮಾಡಿದ್ರು. ಅದು ಈ ಪ್ರಯೋಜನಕ್ಕೆ ಬಂತು. ABARK ಕಾರ್ಡ್ ಮಾಡಿಸೋಕೆ ಏನೆಲ್ಲ ದಾಖಲೆ ಬೇಕು? ಆಧಾರ್ ಕಾರ್ಡ್, BPL, APL ಕುಟುಂಬಕ್ಕೆ ಪಡಿತರ ಚೀಟಿ ಇದ್ರೆ ಆಯ್ತು. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈ ಸಲ ಹೆಣ್ಣು ಗಂಡ ಹಂಗೆಲ್ಲ ಮಾತಾಡ್ಬೇಡ, ನಂಗೆ ಇವಳ ಆರೋಗ್ಯ ಮುಖ್ಯ. ಅವಳೇನು ಚೆಂದಾಗ ಅವಳೆ, ಡಾಕ್ಟರ್ಗೆ ಹೇಳಿದ್ಯಾ ಇದಪ್ಪ ಹೆಣ್ಣಾದ್ರೆ? ಡಾಕ್ಟರ್ ನ ನಾವು ಕೇಳಿದ್ರು, ಅವ್ರು ಹೇಳಿದ್ರು ಇಬ್ಬರು ಜೈಲ್ಗಾಕ್ತಾರೆ. ಹೆಣ್ಣಾದ್ರೆ ತೆಗಿಸ್ಬಿಡು ಅಂತ ಹಾಗೇನಾರ ಒತ್ತಾಯ ಮಾಡಿದ್ರೆ ನೀನು ಕಂಬಿ ಎಣಿಸ್ತೀಯ, ದಂಡ ಹಾಕ್ತಾರೆ. ಯಾಕವ ಹಿಂಗೆಲ್ಲ ಯೋಚನೆ ಮಾಡ್ತೀಯ? ಮಗಳು ಮಗನು ತಾಯಿ ಕೂಸು ಇಬ್ರು ಚೆನ್ನಾಗಿದ್ರೆ ಹಾತ್ ಬಿಡು. ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ಶಿಕ್ಷಾರ್ಹ ಅಪರಾಧ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಡಾಕ್ಟ್ರೆ, ನಮ್ಗೆ ಸಕ್ಕರೆ ಕಾಯಿಲೆ ಇದೆ, ಹಾಗಂದ್ರೆ ನಂಗೆ ಸಾಂಕ್ರಾಮಿಕ ರೋಗ ಬಂದೇ ಬರುತ್ತಾ? ಸಕ್ಕರೆ ಕಾಯಿಲೆ ಇರುವವರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ, ಹಾಗಾಗಿ TB ರೋಗ ತಗುಲುವುದು 3 ಜಾಸ್ತಿ ಇರುತ್ತೆ. ಹಾಗಾದ್ರೆ ನಾನೇನ್ ಮಾಡ್ಬೇಕು ಡಾಕ್ಟ್ರೆ? TB ರೋಗ ಲಕ್ಷಣಗಳಾದ ಕೆಮ್ಮು, ತೂಕ ಕಡಿಮೆ ಆಗೋದು, ರಾತ್ರಿ ಜ್ವರ, ಕಫದ ಜೊತೆಗೆ ರಕ್ತ, ಇಂತಹ ಯಾವುದೇ ಲಕ್ಷಣ ಇದ್ದಲ್ಲಿ ತಕ್ಷಣ TB ರೋಗದ ಪರೀಕ್ಷೆ ಮಾಡಿಸು. ಸಕಾಲಿಕ ದಿನನಿತ್ಯ ಚಿಕಿತ್ಸೆಯಿಂದ TB ಸಂಪೂರ್ಣ ಗುಣವಾಗುತ್ತದೆ. TB ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅಮ್ಮ ಯಾವಾಗ ಬರುತ್ತೆ? ಈಗಲೇ ಬರುತ್ತೆ. ಅಯ್ಯೋ ಹೇಳಮ್ಮ, ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು ಒಂದ್ ಹೆಜ್ಜೆ ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಮುಂದೆ ಇಡುತ್ತೆ. ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ. 2024 ಒಳಗೆ ದೇಶದ 19 ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು. ಇನ್ನಾಗಲಿದೆ ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ. ಕರೋನಾ ವೈರಸ್ ಕೆ ಖತರೆ ಸೇ ಬಚತೆ ಹುವೆ ಫಸಲ್ ಕಿ ಕಟಾಯಿ, ಬಿಕ್ರಿ, ಖರೀದ್,

ಕಿಸಾನ್ ವಾಣಿ ಕೃಷಿ ರಂಗದಲ್ಲಿ ಏಲಕ್ಕಿ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಸಕಲೇಶಪುರದ ದೋಣಿಗಾಲಿನಲ್ಲಿರುವ ಸಾಂಬಾರ ಮಂಡಳಿಯ ಹಿರಿಯ ವಿಜ್ಞಾನಿ ಡಾ ಶ್ರೀಕೃಷ್ಣ ಭಟ್ ಅವರೊಂದಿಗಿನ ಸಂದರ್ಶನ ಮೂಡಿಬರಲಿದೆ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಇದು ಇಂದಿನ ಕಿಸಾನ್ ವಾಣಿ. ಮತ್ತೊಮ್ಮೆ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆಕಾಶವಾಣಿ ಹಾಸನ ಎಫ್ಎಂ ಕೇಳುಗರೆ, ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳತ್ತ ಒಂದು ಪಕ್ಷಿ ನೋಟ. ಇನ್ನು ಮುಂದೆ 6:20 ಭಕ್ತಿ ರಚನೆಗಳ ಕಾರ್ಯಕ್ರಮ ಗೀತಸುಧಾ, 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಅವಲೋಕನ, 6:51 ಕುಷ್ಠರೋಗದ ಅರಿವು ಆಂದೋಲನ. ಈ ಕುರಿತು ಹಾಸನ ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾ ಅಧಿಕಾರಿ ಡಾ ಆರ್ಸಿ ವೇಣುಗೋಪಾಲ್ ಅವರೊಂದಿಗಿನ ಸಂದರ್ಶನ ಮೂಡಿಬರಲಿದೆ. ನಂತರ ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು. 7:45 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿತ್ರಗೀತೆಗಳು, 9:00 ಕ್ರೀಡಾಲೋಕ, 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅಕ್ಕರೈ ಶುಭಲಕ್ಷ್ಮಿಯವರ ಹಾಡುಗಾರಿಕೆ ಬಿತ್ತರವಾಗಲಿದೆ. ಇಂದು ರಾತ್ರಿ 10:00 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ನಾಟಕ ಬಿದ್ದು ಮಾಲೆಯಾದ ಹೂಗಳು, ರಚನೆ ಬಿಆರ್ ನಾಗೇಶ್, ನಿರ್ದೇಶನ ಬಿಎನ್ ಶರಭೇಂದ್ರ ಸ್ವಾಮಿ. 10:30 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸತ್ತಿನಲ್ಲಿ ನಡೆದ ಪ್ರಶ್ನೋತ್ತರ ವೇಳೆಯ ಕಾರ್ಯಕಲಾಪಗಳ ವರದಿಯನ್ನ ಕೇಳಲಿದ್ದೀರಿ. ನಿಲಯದ ನಾಳಿನ ಬೆಳಗಿನ ಪ್ರಸಾರದಲ್ಲಿ 6:05 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ ಡಾ ಶ್ರೀಕಂಠ ಕೂಡಿಗೆ ಅವರಿಂದ, 6:20 ಭಕ್ತಿ ರಚನೆಗಳ ಕಾರ್ಯಕ್ರಮ ಸ್ತುತಿ ಮಲ್ಲಿಕ, 6:50 ರೈತರಿಗೆ ಸಲಹೆ, 7:15 ಪ್ರಾಯೋಜಿತ ಕಾರ್ಯಕ್ರಮ ಕೌಶಲ್ಯ ಕರ್ನಾಟಕ. ಪ್ರಾಯೋಜಕರು ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಕರ್ನಾಟಕ.